ಹರಿ ಗೌರ ವಿದ್ಯಾಧಾರ ಪಾಹಿ ಬನ ಶಂಕರಿ ಪ್ರೇಮ ದೂಸಲಹೋ ಶಾರದೆ ಶುಭಕರಿ ಪ್ರೇಮ ದೂಸಲಹೋ ಶಾರದೆ ಶುಭಕರಿ ನಾಟ ನಟ ರಂಗಚರಿ ಪಾಹಿ ಭುವ ನೀಶ್ವರಿ ನಾಟ ನಟ ರಂಗಚರಿ ಪಾಹಿ ಭುವ ನೀಶ್ವರಿ ಕನ್ನಡ ನುಡಿರಾಣಿ ವೇಣಿ ಕನ್ನಡ ನುಡಿರ ಸಾಧಪ ಮಪ ಧಪ ಗಮ ಪ ಗಮರಿಷ ಸಾಧಪ ಮಪ ಧಪ ಗಮ ಪ ಗಮರಿಷ ಸಮರಿ ಪಮ ಧಪ ಧನಿ ಸರಿ ಸನಿ ಧಪ ಸಮರಿ ಪಮ ಧಪ ಧನಿ ಸರಿ ಸನಿ ಧಪ ಸಾನಿ ಧಪ ಮೋಪ ಧಪ ಗಮ ಪ ಗಮರಿಷ ಸಾನಿ ಧಪ ಮೋಪ ಧಪ ಗಮ ಪ ಗಮರಿಷ ಕನ್ನಡ ನುಡಿರಾಣಿ ವೇಣಿಯ ಕನ್ನಡ ನುಡಿರಾಣಿ ವೇಣಿ ರನ್ನ ಪಂಪರ ಘವ ಭಾಷಾಚರಿ ರನ್ನ ಪಂಪರ ಘವ ಭಾಷಾಚರಿ ಕನ್ನಡ ನುಡಿರಾಣಿ ವೇಣಿ ಕನ್ನಡ ನುಡಿರಾಣಿ ವೇಣಿ ಮಾನ ಷಡಕ್ಷರಿ ಜೈಮಿನಿ ಮೂಡಿ ಮಾನ ಷಡಕ್ಷರಿ ಮಾನ ಷಡಕ್ಷರಿ ಮಾನ ಷಡಕ್ಷರಿ ಜೈಮಿನಿ ಮೂಡಿ ಕಾವ್ಯ ಸುಧಾಮಯ ಶ್ರೀವೇಣಿಯ ಕಾವ್ಯ ಸುಧಾಮಯ ಶ್ರೀವೇಣಿಯ ಕನ್ನಡ ನುಡಿರಾಣಿ ವೇಣಿ ಕನ್ನಡ ನುಡಿರಾಣಿ ವೇಣಿ ಕನ್ನಡ ನುಡಿರಾಣಿ ಕನ್ನಡ ನುಡಿರಾಣಿ ಕನ್ನಡ ನುಡಿರಾಣಿ ವೇಣಿ ಇದುವರೆಗೆ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕುಷ್ಟಗಿಯ ನರಸಣ್ಣ ಸೋನಾರ್ ಅವರಿಂದ ರಂಗಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ ಆಗುತ್ತಲಿದ್ದು ಇನ್ನು ಮುಂದೆ ಈ ದಿನ ಸಂಜೆ 8 ಗಂಟೆಗೆ ಮನ್ ಕಿ ಬಾತ್ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡಾವತರಣಿಕೆಯ ಪ್ರಸಾರವನ್ನು ಈ ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ. ಇನ್ನು 7 ಗಂಟೆಗೆ ದುಬೈನಲ್ಲಿ ನಡೆಯುವ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಏಷ್ಯಾ ಕಪ್ 2022 ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಪೌಷ್ಟಿಕತೆ ನಿವಾರಿಸುವಲ್ಲಿ ಸಾಮಾಜಿಕ ಜಾಗೃತಿ ಅತಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಪ್ರತಿಪಾದಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಪೌಷ್ಟಿಕತೆ ನಿರ್ಮೂಲನೆಗೊಳಿಸುವ ಪ್ರಯತ್ನಗಳಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗುವಂತೆ ಕರೆ ನೀಡಿದ್ದಾರೆ. ಆಕಾಶವಾಣಿಯಲ್ಲಿಂದು ಪ್ರಸಾರವಾದ 92ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ಅನೇಕ ಪ್ರಮುಖ ವಿಚಾರಗಳನ್ನು ಹಂಚಿಕೊಂಡ ಪ್ರಧಾನಮಂತ್ರಿ, ಜಲ್ ಜೀವನ್ ಮಿಷನ್ ಸಹ ದೇಶವನ್ನು ಅಪೌಷ್ಟಿಕತೆ ಮುಕ್ತವಾಗಿಸಲು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು. ಗಣೇಶ ಚತುರ್ಥಿ ಹಿನ್ನೆಲೆ ರಾಜ್ಯ ಸಾರಿಗೆ ಸಂಸ್ಥೆ ಇದೇ 30 ಹಾಗೂ 31ರಂದು ವಿಶೇಷ ಬಸ್ ವ್ಯವಸ್ಥೆ ಕಲ್ಪಿಸಿದೆ. ಬೆಂಗಳೂರಿನಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ 500 ಹೆಚ್ಚುವರಿ ಬಸ್ಗಳು ಸಂಚರಿಸಲಿವೆ. ಮುಂಗಡ ಬುಕಿಂಗ್ ಮಾಡುವ ಪ್ರಯಾಣಿಕರಿಗೆ ರಿಯಾಯಿತಿ ಸೌಲಭ್ಯ ಒದಗಿಸಲಾಗಿದೆ ಎಂದು ಸಾರಿಗೆ ಸಚಿವ ಬಿ ಶ್ರೀರಾಮುಲು ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ನೋಯ್ಡಾದ ಗೌತಮ್ ಬುದ್ಧ ನಗರ್ ಜಿಲ್ಲೆಯಲ್ಲಿ ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ಸುಮಾರು 100 ಮೀಟರ್ ಎತ್ತರದ 40 ಅಂತಸ್ತಿನ ಸೂಪರ್ಟೆಕ್ನ ಅವಳಿ ಕಟ್ಟಡವನ್ನು ಇಂದು ಮಧ್ಯಾಹ್ನ 2:30ಕ್ಕೆ ನೆಲಸಮಗೊಳಿಸಲಾಯಿತು. 3,500 ಕೆಜಿ ಸ್ಫೋಟಕ ಬಳಸಿ ಕೆಲವೇ ಸೆಕೆಂಡ್ಗಳಲ್ಲಿ ಕಟ್ಟಡವನ್ನು ಧರೆಗುರುಳಿಸಲಾಯಿತು. ಕಟ್ಟಡವನ್ನು ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಿಸಿದ್ದರಿಂದ ಸುಪ್ರೀಂಕೋರ್ಟ್ ಧ್ವಂಸ ಮಾಡಲು ಆದೇಶಿಸಿತ್ತು. ಏಷ್ಯಾಕಪ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿಂದು ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗುವುದರೊಂದಿಗೆ ತಮ್ಮ ಅಭಿಯಾನ ಆರಂಭಿಸಲಿವೆ. ದುಬೈ ಇಂಟರ್ನ್ಯಾಷನಲ್ ಮೈದಾನದಲ್ಲಿ ಭಾರತೀಯ ಕಾಲಮಾನ ರಾತ್ರಿ 7:30ಕ್ಕೆ ಪಂದ್ಯ ಆರಂಭವಾಗಲಿದೆ. ರಾಜ್ಯದ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಚುರುಕಾಗಿತ್ತು. ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಕಡೆ, ಉತ್ತರ ಒಳನಾಡಿನ ಅನೇಕ ಕಡೆ ಮಳೆಯಾಗಿದೆ. ಪಣಂಬೂರಿನಲ್ಲಿ 17, ಸುಬ್ರಹ್ಮಣ್ಯ 14, ಮಂಗಳೂರು ಗುತ್ತಲ್ ಮಧುಗಿರಿ 11, ಮುಲ್ಕಿಯಲ್ಲಿ 10 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಕಡೆ, ಉತ್ತರ ಒಳನಾಡಿನ ಅನೇಕ ಕಡೆ ಮಳೆ ಸಂಭವ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ. ಗರಿಷ್ಠ 28, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಾಧ್ಯತೆ. ನಮ್ಮ ಮುಂದಿನ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ. ಹನಿಗಳಲ್ಲಿ ಆ ಕಾಡುವ ಕ್ಷಣಗಳಲ್ಲಿ ಕೇಳು ತಗುನು ಗುನಿಸುತ್ತ ನಮ್ಮನೆ ಮರೆಯುವೆವು ಹಾಡಿನಲ್ಲಿ ಮಾತಲ್ಲಿ ನೆನಪಿನಲ್ಲಿ ನಿಶ್ಶಬ್ದದ ರಾತ್ರಿಯಲ್ಲಿ ಕರೆದೊಯ್ಯುವೆವು ನಿಮ್ಮನ ಜೊತೆಯಲ್ಲಿ ಹೊಸ ಯುಗ ಯಾತ್ರೆಯಲ್ಲಿ ಹುಡುಕುತ್ತ ಹೀಗೆ ದಿನ ದಿನವೂ Ashwani FM Rainbow 101.3 MHz musically yours. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪ್ರಸ್ತುತಿ ಬೆಂಗಳೂರು ವಿಶ್ವವಿದ್ಯಾಲಯದ ಮಾಧ್ಯಮ ಸಂವಹನ ವಿಭಾಗದ ವಿದ್ಯಾರ್ಥಿನಿ ಹರಿಣಿ ಬಿ. ಕೇಳಿ ಏರ್ ನೆಕ್ಸ್ಟ್. ಶುಭ ಸಂಜೆ ಗೆಳೆಯರೇ, ನಾನು ಹರಿಣಿ ಬಿ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ರಿಸರ್ಚ್ ಸ್ಕಾಲರ್ ಆಗಿ ನಾನು ನನ್ನ ಅಧ್ಯಯನ ಮಾಡ್ತಾ ಇದ್ದೇನೆ. ಆರೋಗ್ಯದ ಸಂವಹನದ ಬಗ್ಗೆ ನನ್ನ ಅಧ್ಯಯನ ಒಂದು ಸಬ್ಜೆಕ್ಟ್ ಆಗಿ ಉಳ್ಕೊಂಡಿದೆ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಮಾತಾಡ್ಲಿಕ್ಕೆ ಬಂದೆ. ಕೆರಿಯರ್ ಆಪ್ಷನ್ಸ್ ಏನಿದೆ, ವೃತ್ತಿ ಹೇಗೆ ನಡೀತಾ ಇದೆ ಇಂಡಿಯಾದಲ್ಲಿ, ಅಂಡ್ ಯುವಕರಿಗೆ ಹೇಗೆ ಆಪ್ಷನ್ಸ್ ಇದೆ ಅಂತ ಹೇಳಿ ನಾನು ಇದಕ್ಕೂ ಮುಂಚೆ ನಿಮ್ಮಲ್ಲಿ ನಾನು ಮಾತಾಡಿದ್ದೇನೆ. ಅದರ ಪರವಾಗಿ ಮತ್ತೆ ನನ್ನನ್ನು ಕರೆದಾಗ ನಾನು ನನ್ನ ಆರೋಗ್ಯದ ಸಂವಹನ ಅಧ್ಯಯನ ಮಾಡ್ತಾ ಇರ್ಬೇಕಾರೆ ಐ ಕೇಮ್ ಅಕ್ರಾಸ್ ಒಂದು ಅಲರ್ಜೀಸ್ ಬಗ್ಗೆ ನನಗೆ ಅರಿವಾಯಿತು. ಇವತ್ತಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮದ ಆರೋಗ್ಯ ಭಾರತದ ಕಾರ್ಯಕ್ರಮದಲ್ಲಿ ಅದನ್ನು ನಿಮ್ಮೊಟ್ಟಿಗೆ ಇವತ್ತು ನಾನು ಸ್ವಲ್ಪ ಶೇರ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ.

ಫುಡ್ ಅಲರ್ಜಿಗಳ ಬಗ್ಗೆ. ಅದರಲ್ಲಿ ನಾನು ಇಷ್ಟು ಹೊತ್ತು ನಿಮ್ಮ ಜೋಡಿ ನಾನು ಮಾತಾಡಿದ್ದು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಬಗ್ಗೆ. ನಾವು ನಮ್ಮನ್ನು ಅಂದರೆ ಬೆಂಗಳೂರಿನವರು ನಾವು ನಮ್ಮನ್ನೇ ನಾವು ಬೆನ್ ತಟ್ಕೋಬೇಕಂತೆ. ಯಾಕೆ ಗೊತ್ತಾ, ನಾವು ಮೂರನೇ ಸ್ಥಾನದಲ್ಲಿದ್ದೇವೆ ಈ ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ಕೊಂಡಿರುವಂಥ ಒಂದು ಸಿಟಿ ಅಂತ ಹೇಳಿ ನಾವು ಮೂರನೇ ಸ್ಥಾನದಲ್ಲಿ ಭಾರತದಲ್ಲಿದ್ದೇವೆ. ನಮ್ಮಲ್ಲಿ ನಾವು ದಿನ ಎಷ್ಟೊತ್ತು ನಡೀತೀವಂತೆ ಗೊತ್ತಾ, 7,536 ಸ್ಟೆಪ್ಸ್ ನಡೀತೀವಂತೆ. ಗೊತ್ತೇನ್ರಿ, 6.5 ಗಂಟೆ ಅಟ್ಲೀಸ್ಟ್ ನಾವು ನಿದ್ದೆ ಮಾಡ್ತಿದ್ದೀವಂತೆ. ಬೇರೆ ಸಿಟಿಗಳು ನಮಗಿಂತ ಕಮ್ಮಿ ನಿದ್ದೆ ಮಾಡ್ತಾ ಇದೆ, ಅದರಲ್ಲೂ ಸಹ ಅತಿ ಕಮ್ಮಿ ನಿದ್ದೆ ಮಾಡ್ತಾ ಇರೋದು ಪಾಪ ಬಾಂಬೆನೇ ಇರಬೇಕೇನೋ, ಅವ್ರು ನಿದ್ದೆನೆ ಮಾಡಲ್ಲ ಅಲ್ವಾ. ಸರಿ, ಹಾಗಾಗಿ ಅವ್ರ ಹತ್ರ ಬಂದು ಇನ್ನೂ ಜಾಸ್ತಿ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಎಲ್ಲ ಆಗೋದು. ನಾವು ಸ್ವಲ್ಪ ಅಷ್ಟಿಷ್ಟು ನೋಡ್ಕೊಂಡಿರೋದಕ್ಕೆ ಮೂರನೇ ಸ್ಥಾನದಿಂದ ನಾವು ಮೊದಲನೇ ಸ್ಥಾನ ತನಕ ಬರಬೇಕು. ಇವಾಗ ಗ್ಲುಟೆನ್ ಇಂಟಾಲರೆನ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಗ್ಲುಟೆನ್ ಇಂಟಾಲರೆನ್ಸ್ ಅಂದ್ರೆ ಏನಪ್ಪ, ಗ್ಲುಟೆನ್ ಅನ್ನೋದೇನು ಅಂದರೆ ಅಂಟು ಅಸಹಿಷ್ಣುತೆ. ಅಂಟು ಯಾವ ಪದಾರ್ಥಗಳಲ್ಲಿ ಇರಬಹುದು? ವೀಟು ಅಂದರೆ ಗೋಧಿ, ರೈ, ಬಾರ್ಲಿ ಇರಬಹುದು, ಆ ಥರ ಕೆಲವು ಗ್ರೈನ್ಸ್ ಅಂತ ನಾವು ಏನು ಹೇಳ್ತೀವಲ್ಲ ಅಂಥ ಪದಾರ್ಥದಲ್ಲಿ ಕೂಡ ಗ್ಲುಟೆನ್ ಇಂಟಾಲರೆನ್ಸ್ ಇರುತ್ತಂತೆ. ಗೋಧಿಯನ್ನು ಬಿಟ್ಟು ನಾನು ಇನ್ನೇನು ತಿನ್ಬೋದಪ್ಪ ಅಂತ ಕೆಲವರು ಯೋಚನೆ ಮಾಡ್ಬೋದು. ಆ ಥರ ಟೈಮಲ್ಲಿ ಬಾಜ್ರ ಅಂತ ನಾವು ಏನು ಹೇಳ್ತೀವಿ ಅಂದರೆ ನಾವು ಜೋಳದ ರೊಟ್ಟಿ ಅಂತ ಏನು ಹೇಳ್ತೀವಲ್ಲ, ಕೆಲವ್ರಿಗೆ ಅದು ಮೈಗಾಗತ್ತಂತೆ. ಆದರೆ ಅದು ಗ್ರೈನ್ಸಾ? ಇಲ್ಲ, ಅದು ಧಾನ್ಯಗಳಲ್ಲಾಗುತ್ತೆ, ಅದು ಸಿರಿಧಾನ್ಯಗಳ ಲೆಕ್ಕ ಬರುತ್ತೆ. ಹಾಗಾಗಿ ಅದರಿಂದ ಮಾಡಂತಿರೋ ಪದಾರ್ಥ ಈ ಗ್ಲುಟೆನ್ ಇಂಟಾಲರೆನ್ಸ್ ಅಂತಿರೋರು ಇರ್ತಾರಲ್ಲ, ಅವ್ರು ಅದನ್ನು ಬಿಟ್ಟು ಇದನ್ನ ತಿನ್ಬೋದಂತೆ. ಯಾಕೆ ಇಂಟಾಲರೆನ್ಸ್ ಆಗ್ತಾ ಇದೆ? ಸರಿಯಾಗಿ ಟೈಮಿಗೆ ತಿಂದೇ ಇರೋದು, ನೈಟ್ ಶಿಫ್ಟ್ಗಳು ಮಾಡ್ಕೊಳ್ಳೋದು, ಮತ್ತು ನಾವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ನಾವೇನು ಕರೀಲಿಕ್ಕೆ ನಾವು ಇವಾಗ ಏನು ಊಟ ಮಾಡ್ತಿದ್ದೀವಲ್ಲ, ಅದು ನಾವು ನಮ್ಮ ಹೊಟ್ಟೆಗಿರೋ ಸ್ಟ್ಯಾಂಡರ್ಡ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಲ್ರಿ. ಅದಕ್ಕೆ ನಾನು ಹೇಳ್ತಾ ಇರೋದು ಟೈಮಿಗೆ ತಿನ್ನಬೇಕು, ಟೈಮಿಗೆ ನಿದ್ದೆ ಮಾಡಬೇಕು ಅಂತ. ಅದಿಲ್ಲದೆ ಇಲ್ಲದೆ ಇಷ್ಟು ವರ್ಷ ಇಲ್ಲದೆ ಸಡನ್ನಾಗಿ ಹೆಂಗೆ ಬಂತು? ನಾನು ಚಿಕ್ಕವನಿದ್ದಾಗ ಎರಡೆರಡು ಗ್ಲಾಸ್ ಮೂರು ಗ್ಲಾಸ್ ಹಾಲು ಕುಡಿತಿದ್ದೆ, ದೊಡ್ಡವನಾಗ್ತಾ ಆಗ್ತಾ ನಾನು ಇವಾಗ ಒಂದು ಗ್ಲಾಸು ಆಗಲ್ಲ ಅಂದ್ರೆ ಹೆಂಗಪ್ಪ? ಇಲ್ಲ, ಹುಟ್ಟಿನಿಂದ ಕೂಡ ಇದು ಬರುತ್ತಾ? ಇದನ್ನ ತಿಳ್ಕೊಳ್ಳೋಕೆ ನೆಕ್ಸ್ಟ್ ಅಧ್ಯಯನ ನೋಡ್ಕೊಳ್ಳೋಣ. ಒಂದು ಹಾಡು ಕೇಳ್ತಾ ಇರಿ. ಇವಾಗ ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಕಾಡ್ನಾಗೊಂದು ಮರವೆ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಕಾಡ್ನಾಗೊಂದು ಮರವೆ ಒಣಗಿ ಬಿದ್ರೆ ಏನಾಯ್ತು, ಊರಾಗೊಂದು ಮನೆಯೇ ಉರಿದು ಹೋದ್ರೆ ಏನಾಯ್ತು, ಒಂದು ಹಳ್ಳಿ ನನ್ನ ಹೋಗೋ ಅಂದರೇನು, ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ರಾತ್ರಿ ಮುಗಿದ ಮೇಲೆ ಅಗಲು ಬಂದೇ ಬತ್ತೈತೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ.